ಆಗಿದೆ ಈ ದಿನ ಮನ ಹಗುರಾಗಿದೆ ತೂಗಾಡಿದೆ ತನು ಹೂವಾಗಿದೆ ಆನಂದವಾಗಿದೆ ಹಾಯಾಗಿದೆ ಈ ದಿನ ಮನ ಹಗುರಾಗಿದೆ ಸುಖ ತಂದೆ ನೀನು ಕುಡಿ ಮಾತದಲ್ಲೇ ಸೆರೆಯಾದೆ ನಾನು ಈ ಅಂದಕ್ಕೆ ಆಹಾ ಮೈ ಮರೆತೆ ನಾನು ಹಾಯಾಗಿದೆ